ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಡಾ ಸರ್ವಜ್ಞ ಸಾಲಿಮಠ್ ಅವರೊಡನೆ ಸಂದರ್ಶನ. ತಜ್ಞವಾಣಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳಿ, ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಮಣ್ಣು ಹಾಗೂ ನೀರಿನ ನಿರ್ವಹಣೆ ಕುರಿತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಡಾ ಸರ್ವಜ್ಞ ಸಾಲಿಮಠ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೆ, ಮಣ್ಣಿನ ಆರೋಗ್ಯ ಬಹಳ ಮುಖ್ಯವಾದಂತಹದ್ದು. ನಮ್ಮ ಬೆಳೆ ಬೆಳೆಯುವುದಕ್ಕಾಗಲಿ ಅಥವಾ ಸುಸ್ಥಿರತೆಯನ್ನು ತರುವುದಕ್ಕಾಗಲಿ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಬಹಳ ಮುಖ್ಯವಾದಂತಹದ್ದು. ಆದ್ದರಿಂದ ಮಣ್ಣಿನ ಆರೋಗ್ಯದ ಕಡೆ ಬಹಳಷ್ಟು ಲಕ್ಷ ಕೊಡುವಂತಹ ಒಂದು ಸಂದರ್ಭ ಎಂದಿಗಿಂತಲೂ ಇವತ್ತಿನ ದಿವಸ ಬಹಳ ಮುಖ್ಯ ಅನ್ನುವಂಥ ಮಾತು ತಮ್ಮ ಗಮನದೊಳಗೆ ಇರಲಿ. ಆತ್ಮೀಯರೆ, ಅಚ್ಚುಕಟ್ಟು ಪ್ರದೇಶದೊಳಗೆ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ, ಮಣ್ಣು ಬಹಳಷ್ಟು ಸವಳಾಗ್ತಾ ಇದೆ, ಜವಳ ಆಗ್ತಾ ಇದೆ ಎಲ್ಲಾ ಅಚ್ಚುಕಟ್ಟು ಪ್ರದೇಶದಲ್ಲಿ. ಅಂಥ ಒಂದು ಸಂದರ್ಭದೊಳಗೆ ಮಣ್ಣಿನ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗಿ ಮುಂದಿನ ದಿನಗಳಲ್ಲಿ ಏನೂ ಬೆಳೀಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಾವು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡೋಣ. ಅಚ್ಚುಕಟ್ಟು ಪ್ರದೇಶದೊಳಗೆ ನಾವು ಯಾವ ರೀತಿ ಮಣ್ಣಿನ ನಿರ್ವಹಣೆ ಮಾಡಬೇಕು, ನೀರನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದೊಳಗೆ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾ ಸರ್ವಜ್ಞ ಸಾಲಿಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಡಾ ಸಾಲಿಮಠ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸೋಮಶೇಖರ್ ಅವರೇ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಏನು ನೀರಾವರಿ ಪ್ರದೇಶಗಳಲ್ಲಿ ಮಣ್ಣು ಬಹಳಷ್ಟು ಸವಳಾಗ್ತಾ ಇದೆ, ಜವಳ ಆಗ್ತಾ ಇದೆ, ಆಮೇಲೆ ಮುಂದಿನ ದಿನಗಳಲ್ಲಿ ಅದು ಕೃಷಿಗೆ ಯೋಗ್ಯ ಆಗಿ ಉಳಿತದನೋ ಇಲ್ಲೋ ಅನ್ನುವಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸನೇ ನಿರ್ಮಾಣ ಆಗ್ತಾ ಇದೆ. ಇಂಥ ಸಂದರ್ಭದೊಳಗೆ ತಾವು ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ, ಸಾಕಷ್ಟು ಸಮೀಕ್ಷೆ ಮಾಡಿದ್ದೀರಿ, ಮಣ್ಣಿನ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ, ಯಾವ ರೀತಿ ನಮ್ಮ ಮಣ್ಣಿಗೆ ಅಪಾಯಕಾದಿದೆ, ನಮ್ಮ ರೈತರು ಇದರಿಂದ ಯಾವ ರೀತಿ ಹೊರಗೆ ಬರಬೇಕು ಮತ್ತು ತಮ್ಮ ಮಣ್ಣನ್ನು ಸುಧಾರಣೆ ಮಾಡಿಕೊಳ್ಬೇಕು, ತಮ್ಮ ಕೃಷಿಯನ್ನು ಸುಧಾರಣೆ ಮಾಡಿಕೊಳ್ಬೇಕು ಮತ್ತು ತಮ್ಮ ಜೀವನದೊಳಗೆ ಮುಂದೆ ಸುಸ್ಥಿರ ಇಳುವರಿಯನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ತಾವು ಸಲಹೆ ಸೂಚನೆ ಕೊಡಬೇಕು. ಒಳ್ಳೆಯ ಮಾತನ್ನು ಹೇಳಿದ್ರೆ ಸೋಮಶೇಖರ್ ಅವರೇ, ಈ ಒಂದು ಚರ್ಚೆಯಲ್ಲಿ ನಾನು ಮೊದಲಿಗೆ ತಗೊಳ್ತಕ್ಕಂಥ ಒಂದು ವಾಕ್ಯ ಏನಪ್ಪ ಅಂತ ಕೇಳಿದ್ರೆ, ಮನುಷ್ಯನ ಆರೋಗ್ಯ ಬಹುಶಃ ಮಣ್ಣಿನ ಆರೋಗ್ಯದ ಮೇಲೆ ನಿಂತಿದೆ ಅಂದರೆ ತಪ್ಪಾಗಲ್ಲ. ಯಾಕಂದ್ರೆ ಉತ್ತಮವಾದ ಮಣ್ಣಿನ ಆರೋಗ್ಯ ಅಂದರೆ ಉತ್ತಮವಾದ ಪೋಷಕಾಂಶದ ಲಭ್ಯತೆ, ಅದು ಯಾವ ರೀತಿ ಬೆಳೆಗಳಿಗೆ ಪೂರೈಕೆ ಆಗುತ್ತೆ, ಅದರ ಮೇಲೆ ಏನಿದೆಯಲ್ಲ ಮಣ್ಣಿನ ಒಂದು ಮಾನವನ ಆರೋಗ್ಯ ಕೂಡ ನಿಂತಿದೆ. ಈ ನಿಟ್ಟಿನಲ್ಲಿ ನಾವು ಬಹುಶಃ ನಾವೆಲ್ಲ ನೋಡ್ತಾ ಇದ್ದೀವಿ, ನೀರು ಮತ್ತು ಮಣ್ಣು ಏನಿದೆಯಲ್ಲ ಅತ್ಯಂತ ಪ್ರಾಮುಖ್ಯತೆಯಾಗಿರತಕ್ಕಂಥ ಒಂದು ಸಂಪನ್ಮೂಲ ಇವು ನಮಗೆ ಮಾನವನಿಗೆ. ಮುಂಚೆ ನಮಗೆ ನೀರು ಸಿಗ್ತಿದ್ದಿಲ್ಲ ಬೆಳೆಯನ್ನು ಸರಿಯಾಗಿ ಬೆಳೀಲಿಕ್ಕೆ, ಹೌದಾ? ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಏನಿದೆಯಲ್ಲ ಡ್ಯಾಮ್ ಕಟ್ಟಿದೀವಿ, ಎಲ್ಲ ಕಟ್ಟಿದೀವಿ, ಒಳ್ಳೆ ನಮಗೆ ನೀರುಗಳು ಹೆಚ್ಚಾಗಿ ಸಿಗ್ತಾ ಇತ್ತು, ಈಗ ಸಿಗ್ತಾ ಬಂತು. ಹೆಚ್ಚೆಚ್ಚು ನಮಗೆ ನೀರು ಸಿಕ್ಕಂಗಿಲ್ಲ, ನಾವು ಎಂತ ಬೆಳೆಗಳಿಗೆ ಹೋದಿವಿ, ಈಗ ಕಬ್ಬು, ಭತ್ತ, ಭತ್ತ ಆದ್ಮೇಲೆ ಭತ್ತ, ಕಬ್ಬು ಆದ್ಮೇಲೆ ಕಬ್ಬು, ಈ ರೀತಿ ನಾವು ಈಗ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಆದ್ಮೇಲೆ ಭತ್ತ ಬೆಳೀತಾರೆ. ಆಮೇಲೆ ನಮ್ಮ ಈ ಪ್ರದೇಶದಲ್ಲಿ ಈ ಬಿಜಾಪುರ ಜಿಲ್ಲೆ, ಈ ಕಡೆ ಬೆಳಗಾಂ ಜಿಲ್ಲೆ, ನೀವು ಘಟಪ್ರಭಾ ಅಪ್ಪರ್ ಕೃಷ್ಣ ತಗೊಂಡ್ರೆ 20 ವರ್ಷದಿಂದ ನಾನು ನೋಡಿದಂತ ಈ ಏರಿಯಾ ಈಗ ಪೂರ್ತಿ ಸಂಪೂರ್ಣವಾಗಿ ಕಬ್ಬು ಏನಪ್ಪ ಅಂದ್ರೆ ಎಲ್ಲಿ ನೋಡಿದಲ್ಲಿ ಕ್ಯೂಬಾದಲ್ಲಿ ಹೋದಂಗಾಗುತ್ತೆ. ಹೌದೌದು, ಎಲ್ಲಿ ನೋಡಿದಲ್ಲಿ ಎಡಕ್ಕೆ ಬಲಕ್ಕೆ ಕಬ್ಬು ಕಾಣ್ತಾ ಇದೆ, ಎಲ್ಲಿ ನೀರಾವರಿ ಆಗಿದೆ ಅಲ್ಲೆಲ್ಲ ಕಬ್ಬು ಬೆಳೆಯೋದು ಕಾಣ್ತಾ ಇದೆ, ನೋಡ್ತಾ ಇದ್ದೀವಿ. ಒಳ್ಳೇದು, ಆರ್ಥಿಕ ಪರಿಸ್ಥಿತಿ ಏನಿದೆಯಲ್ಲ ಸುಧಾರಿಸ್ತದೆ, ಅದು ಖಂಡಿತ ಅದನ್ನ ನಾವು ಒಪ್ಪಬೇಕು. ಯಾಕಂದ್ರೆ ಇವತ್ತು ರೈತರಿಗೆ ಏನ್ ಬೇಕಾಗಿದೆ, ಉತ್ತಮವಾದ ಆದಾಯ ಬೇಕು. ಆದರೆ ನಾವು ಇಲ್ಲಿ ಒಂದು ವಿಚಾರ ಮಾಡಬೇಕಾಗಿದೆ, ಎಲ್ಲಿ ತನಕ ನಮಗೇನಿದೆಯಲ್ಲ ನಿರಂತರವಾಗಿ ನಾವು ಈ ಆದಾಯವನ್ನು ಪಡೆಯಬಲ್ಲೆವು, ಅದು ಎದರ ಮೇಲೆ ಅವಲಂಬಿತವಾಗಿದೆ? ನಮ್ಮ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ. ಹಾಗಾದರೆ ನಾವು ಸರಿಯಾದ ರೀತಿಯಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡ್ತಾ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ನಮಗೆ ಇಲ್ಲಿ ಉಲ್ಬಣ ಆಗುತ್ತೆ. ಅಥವಾ ನೀರು ಸರಿಯಾಗಿ ಬಳಸ್ತಾ ಇಲ್ವಾ ನಾವು? ಇಲ್ಲಿ ಏನು ಅಂದ್ರೆ ವಿಚಾರ ಮಾಡತಕ್ಕಂಥದ್ದು, ಒಂದೇ ಒಂದು ಏಕ ಬೆಳೆ ಪದ್ಧತಿಯನ್ನು ನಾವು, ಅದು ಅತಿ ಹೆಚ್ಚು ನೀರು ಬೇಕಾಗ್ತಕ್ಕಂಥ ಬೆಳೆಯನ್ನು ನಾವು ಬೆಳೆಯೋದ್ರಿಂದ ಏನಾಗ್ತದೆ, ಮಣ್ಣಿನ ಮೇಲೆ ಇದು ದುಷ್ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜಮಖಂಡಿ ತಾಲೂಕದಲ್ಲೇ ನಾವು ನೋಡಬಹುದು, ಸಾಕಷ್ಟು ಜಮೀನುಗಳು ನಾವು ಇಲ್ಲಿ ಸರ್ವೆ ಮಾಡುವಾಗ ನೋಡಿದ್ದೀವಿ, ಸುತ್ತಮುತ್ತಲಿನ 1,500-2,000 ಹೆಕ್ಟರ್ ಜಮೀನಷ್ಟು ಜೌಗು, ಕರ್ಲು, ಸವಳು ಮತ್ತು ಕರ್ಲು ಆಗಿ ಮಾರ್ಪಾಡಾಗಿದೆ.